ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ. ತೀರಾ ವ್ಯವಹಾರ ಬುದ್ಧಿಯಲ್ಲಿ ಗಂಡ ಆದ್ರೆ ಒಳ್ಳೆಯದು ಹೆಣ್ಣಾದ್ರೆ ಕೆಟ್ಟದ್ದು ಅನ್ನುವಂತಹ ಹಳೆಯ ಸಂಪ್ರದಾಯವನ್ನು ಬಿಟ್ಟು ಹೆಣ್ಣು ಮಕ್ಕಳನ್ನ ಗಂಡು ಮಕ್ಕಳ ಹಾಗೆ ನೋಡಿಕೊಳ್ಳಿ, ಗಂಡು ಮಕ್ಕಳ ಹಾಗೆ ಅವರಿಗೆ ಶಿಕ್ಷಣ ಕೊಡಿ, ಅವಕಾಶ ನಿರ್ಮಾಣ ಮಾಡಿ, ಭ್ರೂಣ ಹತ್ಯೆ ಮಾಡಿ ಯಾವ ಪಾಪವನ್ನು ಕಟ್ಕೊಳ್ಬೇಡಿ, ಹೆಣ್ಣು ಅನ್ನುವಂತ ಭಾವನೆಯಿಂದ ಅದನ್ನು ದೂರ ತಳ್ಳಬೇಡಿ, ಯಾವುದೇ ಕಾರಣಕ್ಕೂ ಅವಳು ಹೊರೆಯಾಗ್ತಾಳೆ ಅನ್ನೋ ಭಾವನೆಯನ್ನು ತೊರೆದು ಬಿಡಿ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ, ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ, ಇದು ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ. ಅಲ್ಲೂ ಕಡಿಮೆ ಪ್ರೀಮಿಯಂ ಮತ್ತೆ ಬೋನಸ್ ಕೂಡ ಚೆನ್ನಾಗಿ ಸಿಗುವಂತ ಒಳ್ಳೆ ಭರವಸೆ ಯಾವ್ದಾದ್ರೂ ಲೈಫ್ ಇನ್ಸೂರೆನ್ಸ್ ಪಾಲಿಸಿ ಹೇಳು. ವಾರೆವಾ, ಇಷ್ಟೆಲ್ಲ ವಿಷಯಗಳು ಒಂದೇ ಪಾಲಿಸಿಯಲ್ಲಿ? ಸಾಧ್ಯವಿಲ್ಲ. ಅದು ಸಾಧ್ಯ. ಪಿಎಲ್ಐ ಜೊತೆಗೆ ಸರ್ಕಾರಿ ಸಿಬ್ಬಂದಿಗಳ ಜೊತೆ ಜೊತೆ ಈಗ ಲಿಸ್ಟೆಡ್ ಕಂಪನೀಸ್ ಎಂಪ್ಲಾಯೀಸ್ ಅಥವಾ ಎಲ್ಲ ಪ್ರೊಫೆಷನಲ್ಸ್ ಅಂದ್ರೆ ಸಿಎ, ಡಾಕ್ಟರ್ಸ್, ಇಂಜಿನಿಯರ್ಸ್ ಕೂಡ ಪಡಿಬಹುದು ಪಿಎಲ್ಐ ಪಾಲಿಸಿಗಳ ಲಾಭ. ಅದರ ಜೊತೆಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ನ ಭರವಸೆ ಕೂಡ 1884. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಪೋಸ್ಟ್ ಆಫೀಸ್ ಅನ್ನು ಇಂದೇ ಸಂಪರ್ಕಿಸಿ ಅಥವಾ ಲಾಗ್ ಆನ್ ಮಾಡಿ www.indiapost.gov.in. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್. ಚೌಗಲಾ ಶಿಕ್ಷಣ ಸಂಸ್ಥೆಯ ವಿದ್ಯಾನಿಕೇತನ ಪಿಯು ಸೈನ್ಸ್ ಕಾಲೇಜು ಹುಬ್ಬಳ್ಳಿ ಸತತ 13 ವರ್ಷಗಳಿಂದ ಜಿಲ್ಲೆಗೆ ಪ್ರಥಮ ಸ್ಥಾನ, ಸಿಇಟಿ, ನೀಟ್ ಮತ್ತು JEEಯ ಅತ್ಯುತ್ತಮ ತರಬೇತಿ ಹಾಗೂ ಉತ್ಕೃಷ್ಟ ಫಲಿತಾಂಶ. 2023 JEE ಪರೀಕ್ಷೆಯಲ್ಲಿ ವಿದ್ಯಾನಿಕೇತನ ಪಿಯು ಕಾಲೇಜಿಗೆ ಪ್ರಥಮ ಸ್ಥಾನ. ಮೌಲ್ಯಾಧಾರಿತ ಶಿಕ್ಷಣದ ಜೊತೆಗೆ ಉತ್ತಮ ಸಾರಿಗೆ ಹಾಗೂ ಹಾಸ್ಟೆಲ್ ವ್ಯವಸ್ಥೆ. ಅನುಭವಿ ನಿಪುಣ ಪ್ರಾಧ್ಯಾಪಕರಿಂದ ವೈಯಕ್ತಿಕ ಕಾಳಜಿ. ಅತ್ಯುತ್ತಮ ಭವಿಷ್ಯಕ್ಕಾಗಿ ಇಂದೇ ಭೇಟಿ ನೀಡಿ ವಿದ್ಯಾನಿಕೇತನ ಪಿಯು ಸೈನ್ಸ್ ಕಾಲೇಜ್, ಸಪ್ತಗಿರಿ ಹೆರಿಟೇಜ್, ಭೈರಿದೇವರ ಕೊಪ್ಪ, ಹುಬ್ಬಳ್ಳಿ. ಮೊಬೈಲ್ 8662962943. ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ವಿಷಮುಕ್ತ ಕೃಷಿ ಕುರಿತು ಪಾಟೀಲ್ ಸುರೇಶ್ ಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ಇವರನ್ನು ಸಂದರ್ಶಿಸಿದ್ದಾರೆ HB ರಾಮಡಿಗೆ ಅವರು. ರೈತ ಬಾಂಧವರೇ, ಈಗ ನಮ್ಮ ಜೊತೆಯಲ್ಲಿ ಪಾಟೀಲ್ ಸುರೇಶ್ ಗೌಡ ಅವರಿದ್ದಾರೆ. ಇವರು ಹುಲ್ಕೋಟಿಯವರು. ತಾವು ಸ್ವತಃ ರೈತರು, ಅನೇಕ ಪ್ರಯೋಗಗಳನ್ನು ತಮ್ಮ ಹೊಲದಲ್ಲಿ ಮಾಡಿದ್ದಾರೆ ಮತ್ತು ಕೃಷಿ ಕುರಿತು ಅವರು ಅನೇಕ ಕಡೆ ಉಪನ್ಯಾಸವನ್ನು ಕೂಡ ಕೊಟ್ಟಿದ್ದಾರೆ. ಒಂದು ರೀತಿಯಿಂದ ವೈಜ್ಞಾನಿಕವಾಗಿ ಮಣ್ಣು, ಗಾಳಿ, ಬಿಸಿಲು, ಮಳೆ ಮತ್ತು ಬೆಳೆ ಇವುಗಳ ಬಗ್ಗೆ ತಮ್ಮದೇ ಆದಂಥ ಆಲೋಚನೆ ಮತ್ತು ಅದಕ್ಕೊಂದು ವೈಜ್ಞಾನಿಕ ಹಿನ್ನೆಲೆ ಹೊಂದಿದಂಥವ್ರು. ಇವತ್ತು ಕೃಷಿ ಯಾವ ದಿಕ್ಕಿನಲ್ಲಿ ನಡೀತಾ ಇದೆ, ಕಳೆದ 2-3 ವರ್ಷದಿಂದ ಕೊರೋನಾ ಕಾಲದಲ್ಲಿ ಕೂಡ ಅನೇಕ ಪಲ್ಲಟಗಳು ಆದವು ಕೃಷಿಯೊಳಗೆ. ಆವಾಗ ನಮ್ಮ ದೇಶದ ಆಹಾರ ಉತ್ಪಾದನೆ ಹೆಚ್ಚಾಯಿತು ಅಂತ, ಮತ್ತು ಅನೇಕರು ವಿದ್ಯಾವಂತರು ಕೂಡ ಕೆಲಸವನ್ನು ಕಳ್ಕೊಂಡಂಥವರು, ಅವರೆಲ್ಲರೂ ಹಳ್ಳಿಗೆ ಬಂದು ಕೃಷಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಮತ್ತು ಅವರು ಬಂದ ನಂತರ ಒಂದು ಸ್ವಲ್ಪ ಏನೋ ಕೃಷಿಯಲ್ಲಿರುವಂಥ ತಂತ್ರಜ್ಞಾನ ಮತ್ತು ಇಲ್ಲಿರ್ತಕ್ಕಂಥ ಮಾರುಕಟ್ಟೆ ವ್ಯವಸ್ಥೆ ಮತ್ತು ಬೆಳೆದಂಥ ಉತ್ಪನ್ನಕ್ಕೆ ಮೌಲ್ಯವರ್ಧನೆಗೊಳಿಸೋದು ಅನೇಕ ಚಟುವಟಿಕೆಯಲ್ಲಿ ಅವರು ಕೂಡ ತೊಡಕೊಂಡರು. ಈ ಎಲ್ಲವನ್ನು ನೋಡಿಕೊಂಡು ಇವತ್ತು ಪಾಟೀಲ್ ಸುರೇಶ್ ಗೌಡರು ಏನು ಹೇಳ್ತಾರೆ ಕೇಳೋಣ. ನಮಸ್ಕಾರ ಗೌಡ್ರೆ. ನಮಸ್ಕಾರ ಸರ್, ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಕೃಷಿ ನೋಡಿಕೊಂಡ್ರೆ ಒಟ್ಟು ಹೇಗೆ ಅನ್ನಿಸ್ತಾ ಇದೆ, ಆಶಾಭಾವನೆ ಇದೆಯಾ? ಭಾರತೀಯರನ್ನು ನಾವು ಗಣನೆಗೆ ತಗೊಂಡ್ರೆ ಕೃಷಿಯನ್ನು ಅವಲಂಬಿಸಿ ಬದುಕ್ತಕ್ಕಂಥ ರಾಷ್ಟ್ರ ದೇಶ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಹಾಗಾದರೆ ಕೃಷಿಯನ್ನು ನಾವು ಪ್ರಧಾನ ಕಸುಬನ್ನಾಗಿ ಮಾಡ್ತಕ್ಕಂಥ ಸಂದರ್ಭದೊಳಗೆ ಕೃಷಿಗೆ ನಾವು ಒಳಸುರಿಗಳನ್ನು ನಮ್ಮಲ್ಲೇ ಇರ್ತಕ್ಕಂಥ ಉತ್ಪನ್ನ ಏನು ಸಿಗ್ತವೆ, ಸ್ಥಾನಿಕವಾಗಿ ಸಿಗುವಂಥ ಉತ್ಪನ್ನಗಳನ್ನು ತಗೊಂಡು ಬಳಕೆ ಮಾಡಿ ಮಣ್ಣನ್ನು ಗಟ್ಟಿ ಮಾಡಿ ಅದನ್ನು ಫಲಪ್ರದ ಮಾಡಿ ಬೆಳೆಯನ್ನು ಬೆಳೀತಕ್ಕಂಥ ವಿಧಾನಗಳು ಇದ್ದು ಗಟ್ಟಿ ಮಾಡಿ ಅಂದರೆ ಫಲವತ್ತತೆ ಮಾಡಿ ಬದುಕ್ತಕ್ಕಂಥ ಚಟುವಟಿಕೆಯನ್ನು ನಾವೆಲ್ಲರೂ ಮಾಡ್ತಾಯಿದ್ವಿ. ಉದಾಹರಣೆಗೆ ಹೇಳಬೇಕು ಅಂದರೆ ಕೃಷಿ ಭೂಮಿಯ ಅವತ್ತು ಅದ ಇವತ್ತು ಅದ ಅಂತ ಅನ್ಕೋತೀವಿ. ಆದರೆ ಅವತ್ತಿನವ್ರಿಗೆ ಏನು ಅವಕಾಶ ಇತ್ತು ಅಂತ ಹೇಳಿದರೆ ಕಾಡಿನೊಳಗೆ ಎಲ್ಲಿ ಫಲವತ್ತಾದಂಥ ಭೂಮಿ ಇರ್ತದೋ

ಘನಘೋರ ವಿಷ್ಣುರಿ ಕಸನ ಬಾಳಿಗಿ ನಂಬಿ ಕೆಟ್ಟಿರಿ ಜಾಗಿ ಖುಷಿ ನಾಳಿಗಿ ನಂಬಿ ಕೆಟ್ಟಿರಿ ಜಾಗಿ ಖುಷಿ ನಾಳಿಗಿ ನಿಮ್ಮ ವ್ಯಸನ ಜೋಳಿಗೆ ಹಾಕಿ ನಿಮ್ಮ ವ್ಯಸನ ಜೋಳಿಗೆ ಹಾಕಿ ಉಂಡ್ರಿ ಹೋಳಿಗೆ ಜಮಖಂಡಿ ತಾಲೂಕು ಬನಹಟ್ಟಿಯ ಬಿಆರ್ ಪೊಲೀಸ್ ಪಾಟೀಲ್ ಮತ್ತು ಸಂಘಗಳಿಂದ ಲಾವಣಿ ಪದವನ್ನು ಇದುವರೆಗೆ ಕೇಳಿದ್ರಿ. ಕೃಷಿ ರಂಗದಲ್ಲೀಗ ಇಂದಿನ ಪೇಟೆ ಧಾರಣೆ